ಮೂವತ್ತೈದನೇ ಪದ್ಯದಿಂದ ಕರ್ಮಜ ದೇವತೆಗಳ ವಿಚಾರವನ್ನು ಮುಂದುವರಿಸ್ತಾರೆ. ಪಾವಕಾಗ್ನಿ ಕುಮಾರ ನೆನೆಸುವ ಚಾವನರು ಉಚಿತ್ಯ ಮುನಿ ಚಾಕ್ಷುಷ ರೈವತ ಸ್ವರೋಚಿಷ ಉತ್ತಮ ಬ್ರಹ್ಮ ರುದ್ರೇಂದ್ರ ದೇವಧರ್ಮನು ದಕ್ಷನಾಮಕ ಸಾವರ್ಣಿ ಶಶಿಬಿಂದು ಕೃತು ಪ್ರಿಯವ್ರತನು ಮಾಂಧಾತಗೆಯನು ಕಕುತ್ಸ್ಥ ದೌಷ್ಯಂತಿ. ಪಾವಕ ಅಂದರೆ ಅಗ್ನಿಪುತ್ರ. ಅರ್ಚಿರಾದಿ ಮಾರ್ಗದಲ್ಲಿ ಮೊದಲಿಗೆ ಬರತಕ್ಕಂಥ ಅರ್ಚಿ. ಆದ್ದರಿಂದ ಇಲ್ಲಿ ಪಾವಕಾಗ್ನಿ ಶಬ್ದದಿಂದ ಅರ್ಚಿರಾದಿ ಮಾರ್ಗಸ್ಥ ದೇವತೆಗಳನ್ನು ಕೂಡ ಜೊತೆಯಲ್ಲಿ ಉಪಲಕ್ಷಣವಾಗಿ ತಗೊಳ್ಬೇಕು ಅಂತ ತಿಳಿಸ್ತಾರೆ. ಚಾವನ ಅಂದರೆ ಚವನ ಮಹರ್ಷಿಗಳ ಪುತ್ರ ಚಾವನ ಅನ್ನೋ ಹೆಸರು. ಚವನ ಮಹರ್ಷಿಗಳು ವರುಣಪುತ್ರನಾದ ಭೃಗು ಮಹರ್ಷಿಗಳ ಮಗ. ಆ ಚವನನ ತಾಯಿ ಹೆಸರು ಪುಲೋಮೆ. ಈತ ಮಾತೃಗರ್ಭದಲ್ಲಿರುವಾಗ ಒಬ್ಬ ರಾಕ್ಷಸ ಪುಲೋಮೆಯನ್ನು ಅಪಹಾರ ಮಾಡ್ತಾನೆ. ಆಗ ಅವಳಿಗೆ ಬಹಳ ಭಯ ಆಗತ್ತೆ. ಆ ಭಯದಿಂದ ಅವಳಿಗೆ ಗರ್ಭಸ್ರಾವ ಆಗತ್ತೆ. ಶಿಶುವು ಗರ್ಭದಿಂದ ಚ್ಯುತ ಆಗಿ ಹೋಗುತ್ತೆ. ಇದರಿಂದ ಈತನಿಗೆ ಚವನ ಅಂತ ಹೆಸರು ಬಂತು. ಆ ಶಿಶುವು ರಾಕ್ಷಸನನ್ನು ದುರುಗುಟ್ಕೊಂಡು ನೋಡ್ತು. ತಕ್ಷಣ ರಾಕ್ಷಸ ಸುಟ್ಟು ಬೂದಿಯಾದ. ರಾಕ್ಷಸರ ಗುರುಗಳಾಗಿರ್ತಕ್ಕಂಥ ಶುಕ್ರಾಚಾರ್ಯರು ಮತ್ತು ಚವನನು ಸಹೋದರರು. ಚವನನು ಮನುಪುತ್ರಿಯಾಗಿರ್ತಕ್ಕಂಥ ಆರುಷಿಯನ್ನು ಕನ್ಯೆಯನ್ನು ವಿವಾಹ ಆಗಿ ಔರ್ವ ಅಂತ ಪುತ್ರನನ್ನು ಪಡಿತಾನೆ. ಅವನೇ ಚವನ ಪುತ್ರನಾಗಿರ್ತಕ್ಕಂಥ ಚಾವನ. ಇನ್ನು ಉಚಿತ್ಯ ಮುನಿ, ಈ ಮಹರ್ಷಿ ಅಂಗಿರಸನ ಪುತ್ರ. ಬೃಹಸ್ಪತಿ ಮತ್ತು ಸಂವರ್ತನ ಇಬ್ಬರು ಈತನ ತಮ್ಮಂದಿರು. ಚಂದ್ರನ ಪುತ್ರಿ ಭದ್ರೆ ಈತನ ಪತ್ನಿ. ಇವನ ಪುತ್ರನೇ ದೀರ್ಘತಮ ಅಂತ. ಇನ್ನು ಮುಂದೆ ಮನ್ವಂತರಗಳು. ಚಾಕ್ಷುಷ ಮನ್ವಂತರ, ರೈವತ ಮನ್ವಂತರದವನು, ಸ್ವರೋಚಿಷ ಮನ್ವಂತರದವನು, ಉತ್ತಮ ಮನ್ವಂತರದವನು, ಬ್ರಹ್ಮ ಸಾವರಣಿ, ರುದ್ರ ಸಾವರಣಿ, ಇಂದ್ರ ಸಾವರಣಿ, ದೇವ ಸಾವರಣಿ, ಧರ್ಮ ಸಾವರಣಿ, ದಕ್ಷ ಸಾವರಣಿ ಸಾವರಣಿ ಅಂತ ಹೀಗೆ ಹದಿನಾಲ್ಕು ಸಂವತ್ಸರಗಳಲ್ಲಿ 11 ಮನುಗಳು. ಈ ಹೆಸರುಗಳು ಮನ್ವಂತರದ ಪದವಿಯ ಹೆಸರುಗಳೇ ಹೊರತು ಆ ಪದವಿಯಲ್ಲಿರ್ತಕ್ಕಂಥ ಮನುಗಳ ಹೆಸರುಗಳಲ್ಲ. ಬ್ರಹ್ಮದೇವರ ಹಗಲಿನಲ್ಲಿ 14 ಇಂದ್ರರು ಸ್ವರ್ಗಲೋಕವನ್ನು, 14 ಮನುಗಳು ಭೂಲೋಕವನ್ನು ಆಳ್ತಾರೆ. ಮನುಗಳ ಸಂಖ್ಯೆ 14. ಇವರೊಳಗೆ ತಾಪಸಮನು ಭಗವಂತನೇ ಸಾಕ್ಷಾತ್ ಶ್ರೀಹರಿಯ ಅವತಾರ. ಸ್ವಯಂಭೂಮನು ಮತ್ತು ವೈವಸ್ವತಮನು ಈ ಮೂರು ಮಂದಿ ಉತ್ತಮ ಕಕ್ಷೆಗೆ ಸೇರಿದವರು. ಈ ಮೂರು ಮಂದಿಯನ್ನು ಬಿಟ್ಟು ಹೊರತುಪಡಿಸಿ ಉಳಿದ 11 ಮನುಗಳ ವಿಚಾರವನ್ನು ಈ ಪದ್ಯದಲ್ಲಿ ಹೇಳಿದ್ದಾರೆ. ಇವರೆಲ್ಲರೂ ಕೂಡ 19ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವರು. ಇನ್ನು ಶಶಿಬಿಂದು, ಅವನು ಯದುವಂಶದ ಒಬ್ಬ ರಾಜರ್ಷಿ, ವೃಷ್ಣಿವಂಶದ ಚಿತ್ರರಥನ ಪುತ್ರ. ಇವನಿಗೆ 100,000 ಮಂದಿ ಪತ್ನಿಯರಿದ್ದರು. ಒಬ್ಬೊಬ್ಬರು 1,000 ಪುತ್ರರನ್ನು ಪಡೆದರು. ಈತನ ಪುತ್ರಿ ಬಿಂದುಮತಿಯೇ ಮಾಂಧಾತರಾಜನ ಪತ್ನಿ. ಚೈತ್ರರಥ ಅನ್ನೋದು ಇವನ ಇನ್ನೊಂದು ಹೆಸರು. ಇನ್ನು ಪೃಥು ಚಕ್ರವರ್ತಿ, ವೇನರಾಜನ ಪುತ್ರರು. ವೇನ ಪರಮನಾಸ್ತಿಕನಾಗಿದ್ದ. ಆ ಕಾರಣದಿಂದ ಭೂಮಿಯಲ್ಲಿ ಬೆಳೆ ಧಾನ್ಯೋತ್ಪತ್ತಿ ಇದ್ಯಾವುದೂ ಆಗದೇ ಇಲ್ಲ. ಬಿತ್ತಿದ ಬೀಜಗಳನ್ನೆಲ್ಲ ಭೂಮಿಯೇ ನುಂಗಿ ಹಾಕ್ಬಿಡ್ತಿತ್ತು. ಆಗ ಪ್ರಜೆಗಳೆಲ್ಲರೂ ಸೇರಿ ವೇನನ ಶರೀರವನ್ನು ಮಥನ ಮಾಡ್ತಾರೆ. ಆಗ ಪೃಥುರಾಜ ಹುಟ್ಟಿದ. ಈ ಪೃಥು ಮಹಾಧರ್ಮಿಷ್ಠನಾಗಿದ್ದ ಮತ್ತು ಮಹಾನ್ ಭಗವದ್ಭಕ್ತನಾಗಿದ್ದ. ಅವನು ಭೂದೇವಿಯನ್ನು ಪ್ರಾರ್ಥನೆ ಮಾಡಿ ಅದು ನುಂಗಿರ್ತಕ್ಕಂಥ ಸಮಸ್ತ ವಸ್ತುಗಳನ್ನೆಲ್ಲ ಮತ್ತೆ ವಾಪಸ್ ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಪ್ರಜೆಗಳಿಗೆ ವಾಪಸ್ ಸಿಗ್ತಾ ಇದೆ. ಆ ರೀತಿಯಾಗಿ ಪ್ರಜೆಗಳಿಗೆ ಸುಖವನ್ನು ಉಂಟು ಮಾಡಿದವನೇ ಪೃಥು ಚಕ್ರವರ್ತಿ. ಈ ಕಾರಣದಿಂದ ಭೂಮಿಗೆ ಪೃಥ್ವಿ ಅಂದರೆ ಪೃಥುರಾಜನ ಮಗಳು ಅಂತ ಹೆಸರು ಬಂತು. ಇವನು ಚಾಕ್ಷುಷ ಮನ್ವಂತರದ ರಾಜ. ಅರ್ಚಸ್ ಎಂಬಾಕೆ ಪೃಥುವಿನ ಪತ್ನಿ. ಪ್ರಾಚೀನ ಬರ್ಹಿ ಈತನ ಮೊಮ್ಮಗ. ಇನ್ನು ಪ್ರಿಯವ್ರತ, ಸ್ವಯಂಭೂಮನುವಿನಿಂದ ಶತರೂಪ ದೇವಿಯಲ್ಲಿ ಜನಿಸಿರ್ತಕ್ಕಂಥ ಹಿರಿಯ ಪುತ್ರ ಅಂದರೆ ಪ್ರಿಯವ್ರತ. ಉತ್ತಾನಪಾದ ಈತನ ತಮ್ಮ. ಈತನ ಪತ್ನಿ ವಿಶ್ವಕರ್ಮನ ಪುತ್ರಿ ಬರ್ಹಿಷ್ಮತಿ. ಇವನಿಗೆ ಅಗ್ನಿರ್ದ್ರ ಮೊದಲಾಗಿರ್ತಕ್ಕಂಥ 10 ಮಂದಿ ಪುತ್ರರು. ಊರ್ಜಸ್ವತಿಯನ್ನು ಕನ್ಯೆಯು ಕೂಡ ಇದ್ಲು. ಶುಕ್ರಾಚಾರ್ಯರು ಆ ಊರ್ಜಸ್ವತಿಯನ್ನು ವಿವಾಹ ಆಗ್ತಾರೆ. ಪ್ರಿಯವ್ರತ ರಾಜ ಇನ್ನೊಬ್ಬ ಪತ್ನಿಯಲ್ಲಿ ಉತ್ತಮ, ತಾಪಸ, ರೈವತ ಅಂತ 3 ಜನ ಪುತ್ರರನ್ನು ಪಡಿತಾನೆ. ಆ 3 ಜನ ಕಾಲಾಂತರದಲ್ಲಿ ಮನ್ವಂತರಕ್ಕೆ ಅಧಿಪತಿಗಳಾಗ್ತಾರೆ. ಪ್ರಿಯವ್ರತ ತನ್ನ ರಥದ ಚಕ್ರದ ರೇಖೆಯಿಂದ 7 ಸಮುದ್ರಗಳನ್ನು 7 ದ್ವೀಪಗಳನ್ನಾಗಿ ಪರಿವರ್ತನೆ ಮಾಡಿ ತನ್ನ ಹಿರಿಯ ಪತ್ನಿಯ 7 ಮಂದಿ ಪುತ್ರರಿಗೆ ಆ 7 ದ್ವೀಪಗಳನ್ನು ಹಂಚಿದ ಅಂತ ಭಾಗವತ ವರ್ಣನೆ ಮಾಡುತ್ತೆ. ನಾರದ ಮಹಾಮುನಿಗಳಿಂದ ಉಪದಿಷ್ಠಿತನಾಗಿ ವೈರಾಗ್ಯವನ್ನು ಹೊಂದಿ ಮುಕ್ತನಾದ. ಪ್ರಿಯವ್ರತರಾಜ 11 ಅರ್ಬುದ ವರ್ಷಗಳ ಕಾಲ ಅಖಂಡವಾಗಿ ಭೂಮಂಡಲವನ್ನು ವೈಭವದಿಂದ ಪರಿಪಾಲನೆ ಮಾಡದ ಅಂತ ಭಾಗವತವೇ ವರ್ಣನೆ ಮಾಡ್ತಾ ಇದೆ. ಇನ್ನು ಮಾಂಧಾತ ಸೂರ್ಯವಂಶದ ಯವನಾಶ್ವರಾಜನ ಪುತ್ರ. ಯವನಾಶ್ವರಾಜನಿಗೆ 100 ಮಂದಿ ಪತ್ನಿಯರು, ಆದರೂ ಕೂಡ ಪುತ್ರ ಸಂತಾನ ಅನ್ನೋದಾಗಲಿಲ್ಲ. ಆಗ ಭೃಗು ಋಷಿಗಳ ನೇತೃತ್ವದಲ್ಲಿ ಪುತ್ರಕಾಮೇಷ್ಠಿ ಯಜ್ಞವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಭೃಗು ಒಂದು ಕಲಶದಲ್ಲಿ ಪುತ್ರಪ್ರದಳಾದ ಮಂತ್ರಗಳಿಂದ ಅಭಿಮಂತ್ರಿತವಾಗಿರ್ತಕ್ಕಂಥ ಉದಕವನ್ನು ಯಜ್ಞವೇದಿಕೆಯ ಮೇಲೆ ಇಟ್ಟಿರ್ತಾನೆ. ಯವನಾಶ್ವ ಪ್ರಮಾದದಿಂದ ಆ ಕಲಶೋದಕವನ್ನು ಪಾನ ಮಾಡ್ತಾನೆ. ಅದರ ಪರಿಣಾಮವಾಗಿ ತಾನೇ ಗರ್ಭಧಾರಣೆಯನ್ನು ಮಾಡ್ತಾನೆ. ಕಾಲಕ್ರಮದಲ್ಲಿ ಶಿಶು ಹುಟ್ಟತ್ತೆ, ಮಗು ಏನನ್ನು ಕುಡಿಬೇಕು? ಈ ಪ್ರಶ್ನೆ ಬಂದಾಗ ಇಂದ್ರ ತನ್ನ ಬಲಗೈ ಹೆಬ್ಬೆಟ್ಟಿನಲ್ಲಿ ಅಮೃತ ರಸವನ್ನು ತುಂಬಿ ಅಲ್ಲಿಗೆ ಬಂದು, ಮಾಂದಾಸ್ಯತಿ, ನನ್ನನ್ನು ಚೀಪ್ತಾನೆ, ನನ್ನ ಬೆರಳನ್ನು ಚೀಪ್ತಾನೆ ಅಂಥೇಳಿ ಶಿಶುವಿಗೆ ಅಮೃತಪಾನವನ್ನು ಮಾಡಿಸ್ತಾನೆ. ಆ ಕಾರಣದಿಂದ ಆ ಮಗುವಿಗೆ ಮಾಂಧಾತ ಅಂತ ಹೆಸರು ಬಂತು. ಈತ ಯದುವಂಶದ ಶಶಿಬಿಂದು ರಾಜನ ಪುತ್ರಿಯಾಗಿರ್ತಕ್ಕಂಥ ಬಿಂದುಮತಿಯನ್ನು ವಿವಾಹ ಆಗಿ ಪುರುಕುತ್ಸ, ಅಂಬರೀಷ, ಮುಚುಕುಂದ ಅಂತ 3 ಜನ ಮಕ್ಕಳನ್ನು ಪಡಿತಾನೆ. ಈ ಮಾಂಧಾತ ರಾಜನಿಗೆ 50 ಜನ ಹೆಣ್ಣುಮಕ್ಕಳು. ಅವರೆಲ್ಲರನ್ನು ಸೌಬರಿ ಮಹರ್ಷಿಗಳಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಒಳ್ಳೆ ಪರಾಕ್ರಮ ಸಂಪನ್ನ, 100 ರಾಜಸೂಯಾಗಗಳನ್ನು, 100 ಅಶ್ವಮೇಧಯಾಗಗಳನ್ನು ಮಾಡಿರ್ತಕ್ಕಂಥ ಮಹಾವೀರ ಸಾರ್ವಭೌಮ ಅಂತ ಕರೆಸ್ಕೋತಾನೆ. ಇನ್ನು ಗಯರಾಜ ಪ್ರಿಯವ್ರತನ ವಂಶದ ಋಷಭದೇವನ ಸಂತತಿಯಲ್ಲಿ ಋತುಶೇಣ ಅನ್ನೋ ರಾಜನಿಂದ ಧೃತಿ ಎಂಬಾಕೆಯಲ್ಲಿ ಹುಟ್ಟಿದವನು ಗಯರಾಜ. ಈತನಿಗೆ ಚಿತ್ರರಥ, ಸುಗತಿ ಮತ್ತು ಅವರೋಧನ ಅಂತ 3 ಪುತ್ರರು ಹುಟ್ಟುತ್ತಾರೆ. ಕಕುಸ್ತ ಇಕ್ಷ್ವಾಕುರಾಜನ ಮೊಮ್ಮಗ. ಇವನ ಇನ್ನೊಂದು ಹೆಸರು ಇಂದ್ರವಾಹ ಅಂತ, ಕಕುತ್ಸ ಅಂತ ಒಂದು ಹೆಸರು. ದೇವತೆಗಳೆಲ್ಲ ಒಂದು ಸಲ ರಾಕ್ಷಸರೊಡನೆ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಈತನಿಗೆ ಇಂದ್ರನೇ ವಾಹನನಾಗ್ತಾನೆ. ಇದರಿಂದ ಕಕುತ್ಸನಿಗೆ ಇಂದ್ರವಾಹ ಅಂತ ಹೆಸರು ಬಂತು. ಇಂದ್ರನು ವೃಷಭ ರೂಪವನ್ನು ಧಾರಣೆ ಮಾಡಿ ಆ ವೃಷಭದ ಕಕುತ್ ಅಂದರೆ ಡುಬ್ಬದ ಮೇಲೆ ಕೂತ್ಕೊಂಡು ರಾಕ್ಷಸರ ಜೊತೆ ಹೋರಾಡಿ ಅವರನ್ನು ಸೋಲಿಸ್ತಾನೆ. ಈ ಕಾರಣದಿಂದ ಈತನಿಗೆ ಕಕುಸ್ತ ಅಂತ ಹೆಸರು ಬಂತು. ಪುರಂಜಯ ಅಂತಲೂ ಈತನಿಗೆ ಇನ್ನೊಂದು ಹೆಸರಿದೆ. ಇನ್ನು ದೌಷ್ಯಂತಿ, ದುಷ್ಯಂತ ಮಹಾರಾಜನ ಮಗನಾದ ಭರತ ಚಕ್ರವರ್ತಿನೇ ದೌಷ್ಯಂತಿ. ಪುರುವಂಶದ ಇಲೀಲ ರಾಜನ ಮಗನಾದ ದುಷ್ಯಂತನಿಂದ ಶಕುಂತಲೆಯಲ್ಲಿ ಹುಟ್ಟಿರ್ತಕ್ಕಂಥವನು. ವಿದರ್ಭ ರಾಜನ 3 ರಾಜಪುತ್ರಿಯರು ಈತನ ಮಡದಿಯರು. ಭರತನಿಗೆ ಸರ್ವಧಮನ ಅಂತಲೂ ಹೆಸರಿದೆ. ದೀರ್ಘತಮ ಅನ್ನೋ ಮುನಿ ಭರತನ ರಾಜಪುರೋಹಿತ. ಅವನ ನೇತೃತ್ವದಲ್ಲಿ ಗಂಗಾ ನದಿ ತೀರದಲ್ಲಿ 55 ಅಶ್ವಮೇಧ ಯಾಗಗಳನ್ನು ಮಾಡಿದ ಅಂತ ಪುರಾಣಗಳು ತಿಳಿಸ್ತಾ ಇದೆ. ಹೀಗೆ ಪಾವಕನೆಂಬ ಅಗ್ನಿಪುತ್ರ, ಚವನ, ಉಚಿತ್ಯ ಮುಂತಾಗಿರ್ತಕ್ಕಂಥ ವ್ಯಾಪ್ತದರ್ಶಿಗಳು ಸ್ವಾರೋಚಿಷ, ಉತ್ತಮ, ರೈವತ, ಚಾಕ್ಷುಷ, ಸಾವರಣಿ, ರುದ್ರಸಾವರಣಿ, ಇಂದ್ರಸಾವರಣಿ, ದಕ್ಷಸಾವರಣಿ, ಬ್ರಹ್ಮಸಾವರಣಿ, ದೇವಸಾವರಣಿ, ಧರ್ಮಸಾವರಣಿ, ಹೀಗೆ 11 ಮನುಗಳು ಅಂದರೆ 11 ಮನುಗಳು. ಶಶಬಿಂದು, ಪೃತು, ಪ್ರಿಯವ್ರತ, ಮಾಂಧಾತ, ಗಯ, ಕಕುತ್ಸ, ದುಷ್ಯಂತ ಪುತ್ರ ಭರತ ಅಥವಾ ದೌಷ್ಯಂತಿ ಮೊದಲಾಗಿರ್ತಕ್ಕಂಥ 100 ಮಂದಿ ವ್ಯಾಪ್ತದರ್ಶಿಯಾಗಿರ್ತಕ್ಕಂಥ ರಾಜರು, ಈ ಎಲ್ಲರೂ ಕೂಡ 19ನೇ ಕಕ್ಷೆ ಕರ್ಮಜ ದೇವತೆಗಳ ಕಕ್ಷೆಯಲ್ಲಿ ಪರಿಗಣನೆಗೆ ಬರ್ತಾರೆ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ.